ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲೇ, ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲೇ, ಮುಂದೆ ಹೋಗೋದ್ಯಾವಲ್ಲೇ, ಹಿಂದು ನಿಮ್ಮ ಸತಿ ಸುತರ ಭ್ರಾಂತಿಯಲ್ಲಿ ಮುಕ್ತನಾಗೋದ್ಯಾವಲ್ಲಿ, ಮುಕ್ತನಾಗೋದ್ಯಾವಲ್ಲಿ. ಉಂಡ ದುಟ್ಟದ್ದೆಲ್ಲ ನಿನ್ನ ಹೊಟ್ಟಿಗಾದಿತೋ, ಉಂಡ ದುಟ್ಟದ್ದೆಲ್ಲ ನಿನ್ನ ಹೊಟ್ಟಿಗಾದಿತೋ, ಇದ್ದದ್ದಿಲ್ಲೇ ಉಳದೀತೋ, ದಾನ ಕೊಟ್ಟರ ನಿನ್ನ ಹೊಟ್ಟಿಗಾದೀತು, ಹಾದಿ ಬುತ್ತಿಗಾದೀತು, ದಾನ ಕೊಟ್ಟರ ನಿನ್ನ ಹೊಟ್ಟಿಗಾದೀತು, ಹಾದಿ ಬುತ್ತಿಗಾದೀತು. ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲೇ, ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲೇ, ಮುಂದೆ ಹೋಗೋದ್ಯಾವಲ್ಲೇ, ಇಂದು ನಿಮ್ಮ ಸತಿ ಸುತರ ಭ್ರಾಂತಿಯಲ್ಲಿ ಮುಕ್ತನಾಗೋದ್ಯಾವಲ್ಲೇ, ಮುಕ್ತನಾಗೋದ್ಯಾವಲ್ಲೇ. ಪಾಪ ಮಾಡಬ್ಯಾಡೊಲತ್ತಿ ತಿಂದಿಯಲ್ಲೇ, ಪಾಪ ಮಾಡಬ್ಯಾಡಲತ್ತಿ ತಿಂದಿ ಅಲ್ಲೇ ಯಮರಾಯನಲ್ಲೇ, ಪುಣ್ಯ ಮಾಡಿ ಮೋಕ್ಷವ ಹೊಂದೋದ್ಯಾವಲ್ಲೇ ಸದಾ ಶಿವನಲ್ಲೇ, ಮಾಡಿ ಮೋಕ್ಷವ ಹೊಂದೋದ್ಯಾವಲ್ಲಿ ಸದಾ ಶಿವನಲ್ಲಿ. ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲಿ, ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲಿ, ಮುಂದೆ ಹೋಗೋದ್ಯಾವಲ್ಲಿ, ಮುಂದೆ ಹೋಗೋದ್ಯಾವಲ್ಲಿ, ಹಿಂದು ನಿಮ್ಮ ಸತಿ ಸುತರ ಭ್ರಾಂತಿಯಲ್ಲಿ ಮುಕ್ತನಾಗೋದ್ಯಾವಲ್ಲಿ, ಮುಕ್ತನಾಗೋದ್ಯಾವಲ್ಲಿ, ಮುಕ್ತನಾಗೋದ್ಯಾವಲ್ಲಿ. ತಿಳಿಬಾಳಿರಬೇಕು ತಮ್ಮ, ತಿಳಿಬಾಳಿರಬೇಕು ತಮ್ಮ, ಇದು ತಿರು ತಿರುಗಿ ಬರೋದಲ್ಲ ಹಗಲೆಲ್ಲ ಜನ್ಮ, ತಿಳಿಬಾಳಿರಬೇಕು ತಮ್ಮ. ಎಲ್ಲರೂ ಹೋಗೋದು ಸುಮ್ಮ, ಎಲ್ಲರೂ ಹೋಗೋದು ಸುಮ್ಮ, ಇದು ಮೂರು ದಿನ ಸದ ಸಂಧಿ ಇದಕ್ಯಾಕೋ ಅಹಮ್ಮ, ತಿಳಿಬಾಳಿರಬೇಕು ತಮ್ಮ. ಇದು ತಿರು ತಿರುಗಿ ಬರೋದಲ್ಲ ಹಗಲೆಲ್ಲ ಜನ್ಮ, ತಿಳಿಬಾಳಿರಬೇಕು ತಮ್ಮ. ನೀರ ಮ್ಯಾಲಿನ ಗುರುಳೆನ್ನ ಜೀವ, ನೀರ ಮ್ಯಾಲಿನ ಗುರುಳೆನ್ನ, ನೀರ ಮ್ಯಾಲಿನ ಗುರುಳೆನ್ನ ದೇಹ, ನೀರ ಮ್ಯಾಲಿನ ಗುರುಳೆನ್ನ, ಅದು ಒಡೆದರೆ ಆಗುವುದು ಸರವೆಲ್ಲ ಮಣ್ಣ, ತಿಳಿಬಾಳಿರಬೇಕು ತಮ್ಮ. ಇದು ತಿರು ತಿರುಗಿ ಬರೋದಲ್ಲ ಹಗಲೆಲ್ಲ ಜನ್ಮ, ತಿಳಿಬಾಳಿರಬೇಕು ತಮ್ಮ. ಯಾರು ಅಳುದುಲ್ಲೋ ನಿನ್ನ ಹೆಣಕ್ಕ ಸತ್ತಾಗ, ಯಾರು ಅಳುದುಲ್ಲೋ ನಿನ್ನ ಹೆಣಕ್ಕ, ನಾಳೆ ಸತ್ತ ಮ್ಯಾಲಳ ತರಣಿ ಮಾಡಿದಂತ ಗುಣಕ್ಕ, ತಿಳಿಬಾಳಿರಬೇಕು ತಮ್ಮ, ತಿಳಿಬಾಳಿರಬೇಕು ತಮ್ಮ. ಇದು ತಿರು ತಿರುಗಿ ಬರೋದಲ್ಲ ಹಗಲೆಲ್ಲ ಜನ್ಮ, ತಿಳಿಬಾಳಿರಬೇಕು ತಮ್ಮ. ಬ ಬಬಲಾದಿ ಊರ ಕೇಳಲ್ಮ ಬಬಲಾದಿ ಊರ ಕೇಳಲ್ಮ ಅಲ್ಲೇ ಗಂಗಯ್ಯ ಸ್ವಾಮಿಗಳು ಮಾಡಿದಂತ ಕಲ್ಮ ತಿಳಿಬಾಳಿರಬೇಕು ತಮ್ಮ ಇದು ತಿರು ತಿರುಗಿ ಬರೋದಲ್ಲ ಹಗಲೆಲ್ಲ ಜಲ್ಮ ತಿಳಿಬಾಳಿರಬೇಕು ತಮ್ಮ ಯಾರು ಅಳುದುಲ್ಲೋ ನಿನ್ನ ಹೆಣಕ ಯಾರು ಅಳುದುಲ್ಲೋ ನಿನ್ನ ಹೆಣಕ ನಾಳೆ ಸತ್ತ ಮ್ಯಾಲಳ ತರಣಿ ಮಾಡಿದಂತ ಗುಣಕ ತಿಳಿವಾಳಿರಬೇಕು ತಮ್ಮ ಇದು ತಿರು ತಿರುಗಿ ಬರೋದಲ್ಲ ಹಗಲೆಲ್ಲ ಜಲ್